ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಸಮಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್ ಗಳಲ್ಲಿ ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸಂಘಟನಾ ಯುಕ್ತಿ ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ ರೈತ ಶಕ್ತಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಮೊಸಳೆ ಹೊಸಳ್ಳಿಯಲ್ಲಿರುವ ಶ್ರೀ ಚೆನ್ನಾಂಬಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ದೇವೇಗೌಡ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಮೊಸಳೆ ಹೊಸಳ್ಳಿಯಲ್ಲಿ ಇರುವಂತಹ ಚೆನ್ನಾಂಬಿಕಾ ರೈತ ಉತ್ಪಾದಕ ತೋಟಗಾರಿಕಾ ಕಂಪನಿಯ ಕಾರ್ಯ ಚಟುವಟಿಕೆಗಳು, ಅದರ ಪ್ರಾರಂಭ ಮತ್ತು ಅದರ ಚಟುವಟಿಕೆಗಳು ಇತ್ತೀಚೆಗೆ ಏನು ನಡೀತಾ ಇದ್ದಾವೆ, ಹೇಗೆ ಪ್ರಾರಂಭವನ್ನು ಮಾಡಿದರು, ಇದನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಯಾರೆಲ್ಲ ಕೈಜೋಡಿಸಿದ್ರು, ಮತ್ತು ಕೃಷಿಕರ ಒಂದು ಸ್ಪಂದನೆ ಇದಕ್ಕೆ ಹೇಗಿತ್ತು, ಇವತ್ತು ಈ ಒಂದು ರೈತ ಉತ್ಪಾದಕ ಕಂಪನಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಆ ಮೂಲಕ ಈ ಭಾಗದ ಕೃಷಿಕರಿಗೆ ಹೇಗೆ ನೆರವಾಗಿದೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮೊಸಳೆ ಹೊಸಳ್ಳಿಯ ಚೆನ್ನಾಂಬಿಕಾ ರೈತ ಉತ್ಪಾದಕ ತೋಟಗಾರಿಕಾ ಕಂಪನಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ದೇವೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ದೇವೇಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ದೇವೇಗೌಡರೇ, ಈ ಚೆನ್ನಾಂಬಿಕಾ ರೈತ ಉತ್ಪಾದಕ ತೋಟಗಾರಿಕಾ ಕಂಪನಿ ಅಂತೇಳಿ ಒಂದು ಹೊಸ FPOವನ್ನು ಮಾಡ್ಕೊಂಡು ನೀವು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಈ ಥರದ್ದೊಂದು FPO ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಇದು ಏನಾಯ್ತು ಅಂದರೆ, ಈ ಭಾಗದಲ್ಲಿ ರೈತರುಗಳಿಗೆ ಭಾಳ ತೊಂದರೆ ಆಯಿತು. ಇಲ್ಲಿಂದ ಒಂದು 14-15 ಕಿಲೋಮೀಟ್ರ್ ಹಾಸನಕ್ಕೋಗಿ ಔಷಧಿ ತರೋಕ್ಕೆ, ಆವಾಗ ಅಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಆಪ್ಕಾಮ್ಸಲ್ಲಿ ಔಷಧಿನ ಮಾರ ಅಂತ ಪದ್ಧತಿ ಇಟ್ಕೊಂಡ್ರು. ನಮ್ಮ ರೈತರೆಲ್ಲ ಹೋಗಿ ಅಲ್ಲಿ ತಗೊಳಕ್ಕೆ ಹೋದಾಗ ಕೆಲವರು ಸಿಕ್ಕೋದು, ಕೆಲವರು ಸಿಗ್ತಿರಲ್ಲ, ಕೆಲವರು ತೊಂದರೆಯಲ್ಲಿ ಸಬ್ಸಿಡಿ ಔಷಧಿ ತಗೊಳಕ್ಕೆ ತೊಂದರೆಯಲ್ಲಿ ಬರೋರು. ಆವಾಗ ನಾವೆಲ್ಲ ಕುಂತ್ಕೊಂಡು ಈ ಭಾಗದಲ್ಲಿ ಏನು ಮಾಡಿದರೆ ಅನುಕೂಲ ಆಗ್ತದೆ ಅಂತ ಎಲ್ಲರೂ ಕುಂತ್ಕೊಂಡು ಒಗ್ಗಟ್ಟಾಗಿ ಕೇಳಿದಾಗ, ಆಗ ನಮ್ಮ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಮ್ಮನ್ನು ಕರೆದು, ನೀವು ಹಿಂಗೆ ಮಾಡಿದ್ರೆ ಹಾಕಲ್ಲ, ಏನಾರು ಅನುಕೂಲ ಆಗಬೇಕು ಅಂದರೆ ಒಂದು FPO ಮಾಡಿಬಿಡಿ ಅಂದರು. FPO ಮಾಡೋಕ್ಕೆ ಅಂತೇಳಿ ಆವಾಗ ಎಲ್ಲರೂ ಕುಂತ್ಕೊಂಡು ಕೈ ಜೋಡಿಸಿದಾಗ ನಾವು 100 ಜನ ರೈತರನ್ನು ಒಗ್ಗೂಡಿಸಿ ರೈತರ ಹತ್ರ 1,100 ರೂಪಾಯಿನಂತ ಕಲೆಕ್ಟ್ ಮಾಡಿದೆವು. ಕಲೆಕ್ಟ್ ಮಾಡಿ ಅದು 100,001,000 ದುಡ್ಡಾಯಿತು. ಆವಾಗ ಅದನ್ನು FPO ಮಾಡಿ ಒಂದು ಸಂಘ ಮಾಡಿ ಅದನ್ನು ಸ್ಥಾಪನೆ ಮಾಡೋಕ್ಕೆ ಅಂತ ಹೋಗಿ ಕೇಳಿದಾಗ, ಅದು ಆಡಿಟ್ರ್ ಮುಖಾಂತರ ಅದನ್ನು ಡೆಲ್ಲಿಗೆ ಕಳಿಸ್ಕೊಟ್ಟು ಡೆಲ್ಲಿಯಿಂದ ನಮಗೆ ಲೈಸೆನ್ಸು ಪಡೆದೆವು. ಲೈಸೆನ್ಸ್ ಪಡೆದು ಆವಾಗ ನಮಗೆ ತೋಟಗಾರಿಕೆ ಇಲಾಖೆಯವರು ಆಪ್ ಕಮಿಷನರನ್ನು ಸಪ್ರೇಟ್ ಮಾಡಿ ನಮಗೆ ಒಂದು ಸ್ಥಾನಮಾನ ಕೊಟ್ಟರು. ಆ ಸ್ಥಾನಮಾನ ಕೊಟ್ಟಾಗ ನಾವು ಇದನ್ನು ಮಾಡಿದರೆ ಈ ಭಾಗದಲ್ಲಿ ರೈತರಿಗೆ ಇಲ್ಲಿ ಒಂದು 50-60 ಹಳ್ಳಿ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಇದನ್ನು ಸ್ಥಾಪನೆ ಮಾಡಿದೆ ಸರ್. ಸ್ಥಾಪನೆಯನ್ನು ಮಾಡಿದ್ರಿ. ಈಗ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆಮೇಲೆ ನಾವು ಹೇಳಿದ್ದನ್ನ ಎಲ್ಲರೂ ಒಪ್ಪಲೇಬೇಕು ಅಂತ ಕೂಡ ಇಲ್ಲ. ಈಗ ಬೇರೆ ಬೇರೆ ತರದ ಅಭಿಪ್ರಾಯಗಳಿರ್ತವೆ, ನನಗೆ ಬೇಕು ಅಂತ ಅನ್ಸಿದ್ರೆ ನಿಮಗೆ ಬೇಡ ಅನ್ಸುತ್ತೆ, ನಿಮಗೆ ಬೇಕು ಅಂತ ಅನ್ಸಿದ್ರೆ ಇನ್ನೊಬ್ರಿಗೆ ಬೇಡ ಅಂತ ಅನ್ಸುತ್ತೆ. ಆಮೇಲೆ ಬೇಡ ಬೇಕು ಅಂತ ಅಂದ್ರೂ ಕೂಡ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋ ಅಂತ ಕೆಲವು ಮಾತುಗಳು ಕೂಡ ಬರ್ತವೆ. ಇದನ್ನೆಲ್ಲನು ಹೆಂಗೆ ನಿಭಾಯಿಸಿದ್ರಿ ಸರ್? ಇವು ಕೆಲವರು ಕೇಳಿದ್ರು, ಕೆಲವರು ಎಷ್ಟೋ ಜನ ಯಾವ ನಮ್ಗೆ ಯಾಕೆ ನಮಗೆ ಬೇಡ ಅಂದರು, ಕೆಲವರು ಇದು ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ ಅಂದರು. ಇದನ್ನು ಮಾಡ್ತವ ಒಂದು ದೊಡ್ಡ ಮಟ್ಟಕ್ಕೆ ಕೈ ಹಾಕ್ತು. ಕೈ ಹಾಕಿದಾಗ ನಮ್ಮ ಈ ಭಾಗದ MLA ಸಾಹೇಬ್ ಏನಾರ ಮಾಡಿ ರೈತರಿಗೆಲ್ಲ ಅನುಕೂಲ ಆಗತ್ಕಂಡ್ರೆ ಆಲಗಿಡನ್ನು ತರಿಸ್ಕೊಡಿ ಅಂತ ನಮ್ಮನ್ನ ಜಲಂಧರ್ ಕಳಿಸ್ಕೊಟ್ರು. ಒಂದ್ಸರಿ ನಮ್ಮ ಅಧಿಕಾರಿಗಳ ಜೊತೆ ಅಲ್ಲಿ ಏನ್ ಬೆಳೆ ಬೆಳೀತಾರೆ, ಅಲ್ಲಿ ಯಾವ ರೀತಿಯ ರೈತರು ಮೇಲಕ್ಕೆ ಬಂದಿದ್ದಾರೆ, ಯಾವ ರೀತಿ ಜಮೀನಿದೆ ಅದೆಲ್ಲನೂ ನೋಡ್ಲಿಕ್ಕೆ ಅಂತ ನಾವು ನಮ್ಮ FPO-ದಿಂದ ಒಂದು 10 ಜನ ನಾವು ಜಲಂಧರ್ಗೆ ಹೋದ್ವು. ಜಲಂಧರ್ಗೆ ಹೋಗಿ ಅಲ್ಲಿ ನಮ್ಮ ಅಧಿಕಾರಿಗಳ ಜೊತೆಯ ಅಲ್ಲಿ ಒಬ್ರು ಪವನ್ ಜ್ಯೋತ್ ಅಂತ ಇದ್ದಾರೆ, ದೊಡ್ಡ ಶ್ರೀಮಂತರು. ಅವ್ರ ಮನೆಗೆ ಹೋದ್ವು, ಅವ್ರ ಮನೆಗೆ ಹೋಗಿ ಎಲ್ಲಾನು ನೋಡಿದೆ, ಅವ್ರ ಅಲಗೆಡ್ಡೆ ಹಾಕಿರೋದು, ಅವ್ರ ಅಲಗೆಡ್ಡೆ ಬೆಳೆಯೋಂಥದ್ದು, ಜೋಳ ಬೆಳೆಯೋಂಥದ್ದು. ಅವ್ರ ಜಮೀನಲ್ಲಿ ಹೋಗಿ ಅಲ್ಲೇ ನಾವು ಒಂದು 8 ದಿನ ಕ್ಯಾಂಪ್ ಹಾಕ್ತೀವಿ. ಕ್ಯಾಂಪ್ ಹಾಕಿ ಎಲ್ಲವನ್ನು ನೋಡಿದ್ವು. ಆಮೇಲೆ ಜಲ್ಪದರು ಒಬ್ರು ದೊಡ್ಡ, ಅವ್ರಿಗಿಂತಲೂ ದೊಡ್ಡ ಶ್ರೀಮಂತರು, ಅವ್ರ ಮನೆಗೂ ಕರ್ಕೊಂಡೋದ್ರು. ಅಲ್ಲಿ ಅಲ್ಲಿಯ ಅಧಿಕಾರಿಗಳು ನಮಗೆ ತುಂಬ ಸಹಕಾರ ಕೊಟ್ಟರು. ನಮ್ಮನ್ನಲ್ಲೆಲ್ಲ ತೋರಕ್ಕೆ ಅಲ್ಲಿ ಏನು ಬೆಳೆ ಬೆಳೀತಾರೆ, ಯಾವ ರೀತಿಯ ರೈತರು ಇಲ್ಲಿ ಇಂಪ್ರೂವ್ ಆಗಿದ್ದಾರೆ, ಆ ರೀತಿ ಮಾಡಿದರೆ ಈ ಜಿಲ್ಲೆಲ್ಲವೇ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ನೋಡ್ಕೊ ಬಂದು ಅಲ್ಲಿಂದ ನೋಡ್ಕೊ ಬಂದು ಅವಾಗ ಆಲಗೆಡ್ಡನ್ನು ಖರೀದಿ ಮಾಡೋಕ್ಕೆ ಸರ್ಕಾರದಿಂದ ಸಬ್ಸಿಡಿ ಹಣ ಒದಗಿಸಿಕೊಟ್ರು. ಅವಾಗ ನಮ್ಮ ಹತ್ರ ಅಷ್ಟು ಹಣ ಇರಲಿಲ್ಲ, ನಮ್ಮ ಹತ್ರ ಇದ್ದದ್ದು ಕಡಿಮೆ ದುಡ್ಡಿತ್ತು. ಆವಾಗ ನಮಗೆ ಆಪ್ಕಮ್ಸಲ್ಲಿ ಸಾಲ ಕೊಡಿಸಿದ್ರು. ಆ ಸಾಲ ತಗೊಂಡು ನಮ್ಮಲ್ಲಿದ್ದದ್ದು ವರ್ಷ ದುಡ್ಡು ಕೊಟ್ಟು ನಾವು ಅಲ್ಲಿ ಹೋಗಿ ಖರೀದಿ ಮಾಡಿ ನಮಗೆ ಇಲ್ಲಿ ತಂದಿಟ್ರು. ಆಗ ರೈತರಿಗೆ 24 ರೂಪಾಯಿ ಅಲಗೆಡ್ಡೆ ಸಲ್ಟೆಪೆ ಶೀಲ್ಡು, ಇಲ್ಲೆಲ್ಲ 18-19 ರೂಪಾಯಿಲಿ ಮಾರಿದ್ರು, ನಮಗೆ ಒರಿಜಿನಲ್ ಸಲ್ಟೆಪೆ ಶೀಲ್ಡ್ ತರಿಸಿ 24 ರೂಪಾಯಿ ರೇಟ್ ಮಾಡಿ 12 ರೂಪಾಯಿ ರೈತರ ಹತ್ರ ಕಲೆಕ್ಟ್ ಮಾಡಿದ್ರು. 12 ರೂಪಾಯಿ ಸರ್ಕಾರ ಸಹಾಯಧನ ಕೊಡ್ತು, ಅದರಲ್ಲಿ ನಮಗೆ ಸಬ್ಸಿಡಿ ಔಷಧಿ ಕೊಟ್ಟರು, ಅದರಲ್ಲಿ ನಮಗೆ ಅವರು ಕಮಿಷನ್ ಕೊಟ್ಟರು, ಒಂದು 4-5% ಕಮಿಷನ್ ಕೊಟ್ಟರು. ನಾವು ರೈತರಿಗೆ ಈ 1-2 ಕೋಟಿ 3 ಕೋಟಿ ಹಿಂಗೆಲ್ಲ ಔಷಧಿ ಎಲ್ಲ ಮಾರಿ ಅದರಲ್ಲಿ ಬಂದಂಥ ಹಣ ಎಲ್ಲನೂ ಗಳಿಸಿ ಇವತ್ತು ಸರ್ ನಾವು ಹೆಚ್ಚು ಕಡಿಮೆ ಇಲ್ಲಿ ಒಂದು 70 ಲಕ್ಷ ರೂಪಾಯಿ ವಹಿವಾಟು ಮಾಡಿ ಇವತ್ತು ಜನಗಳಿಗೆಲ್ಲ ಔಷಧಿ ಕೊಡೋದು, ಜೋಳ ರಾಗಿ ರೈತರಿಗೆ ಏನು ಅನುಕೂಲತೆ ಬೇಕು ಅನ್ನೋ ಅದನ್ನು ನಾವು FPO-ದಿಂದ ನಮ್ಮ ಡೈರೆಕ್ಟರ್ಗಳು ನಾವೆಲ್ಲರೂ ಒಳಗೊಂಡು ನಮ್ಮ ರೈತರನ್ನ ಒಕ್ಕೂಡಿಸ್ಕೊಂಡು ರೈತರಿಗೆ ಇಲ್ಲಿ ಆಗಾಂಥ ಅನುಕೂಲತೆಗಳು ಏನು ಬೇಕಾಯ್ತವೆ. ಈಗ ಕೆಲವರಿಗೆ ಟ್ಯಾಕ್ಟ್ರಿ ಹೊಲ ಉಳಕ್ಕಿರಲಿಲ್ಲ, ಕೆಲವರು ಬಾಡಿಗೆ ಟ್ಯಾಕ್ಟ್ರಿ ತಂದು ನಾವು ಬಾಡಿಗೆಗೆ ಕಳಿಸ್ಕೊಟ್ಟು, ರೋಟ್ರಿ ಇವೆಲ್ಲನೂ ತಂದು ಬಾಡಿಗೆಗೆ ನಾವು ಟ್ಯಾಕ್ಟ್ರಿ ನಮಗೆ ಸಹಾಯಧನ ಕೊಟ್ಟರಲ್ಲ ಅದನ್ನು ಕಳಿಸ್ಕೊಟ್ಟು. ಹಂಗಾಗಿ ಈ ಭಾಗದಲ್ಲಿ ರೈತರಿಗೆ ಹೆಚ್ಚಿನ ರೀತಿಯ ಅನುಕೂಲತೆ ಆಗೋ ರೀತಿ ಮಾಡಿಕೊಟ್ಟಿದ್ವಿ ಸರ್. ಈ ಕಂಪ್ನಿ ಮಾಡ್ತೀವಿ ಅಂತ ಹೊರಟಾಗ ಸ್ವಲ್ಪ ಜಾಸ್ತಿ ಷೇರು ಹಣವನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಸಹಕಾರ ಸಂಘದಲ್ಲಿ ಹಂಗೆಲ್ಲ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ. ಈಗ ಕನಿಷ್ಠ ಅಂತ ಅಂದ್ರೆ 1,000 ರೂಪಾಯಿ ಸಂಗ್ರಹ ಮಾಡಬೇಕಾಗುತ್ತೆ. ಇದು ರೈತರ ಮಟ್ಟದಲ್ಲಿ ಒಂದು ಸ್ವಲ್ಪ ದೊಡ್ಡ ದುಡ್ಡು ಅಂತ ಹೇಳಿ ಅನಿಸ್ತದೆ. ಅದನ್ನು ಕೊಡೋಕ್ಕೆಲ್ಲ ಒಪ್ಪಿದ್ರ ಅಥವಾ ನೀವು ಹೆಂಗೆ ಅವ್ರನ್ನ ಮನವೊಲಿಸಿದ್ರಿ ಅದ್ರ ಬಗ್ಗೆ ಹೇಳಿ. ಅಲ್ಲಿ ಆಪ್ಕಾಮ್ಸ್ನವರು ದುಡ್ಡು ಕೊಡ್ಬೇಕಾರೆ ಅವತ್ತು DC-ಅವರ ಸಮ್ಮುಖದಲ್ಲಿ ನಮ್ಮನ್ನ ಒಂದು ಮೀಟಿಂಗ್ ಕರೆದ್ರು. ಆ ಮೀಟಿಂಗ್ ಹೋದು ಜಲಂಧರ್ಗೆ ಹೋಗಿ ನೋಡ್ಕೊ ಬಂದು ಆಲಗೆಡ್ಡೆ ಎಲ್ಲನು ಅವ್ರಿಗೆ ತೋರಿಸ್ತು. DC-ಅವರು ಎಲ್ಲ ಮಂತ್ರಿಗಳು ಎಲ್ಲ ಕುಂತು ಮಾತುಕತೆ ನಡೆಸಿ ಏ ಮಸ್ಟ್ ಲವಸ್ ಹಳ್ಳಿ FPO ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕಾದ್ರೂ ಇಲ್ಲ ಅನ್ಬೇಡಿ ಕೊಡಿ ಅಂತೇಳಿ ಧೈರ್ಯವಾಗಿ ನಮಗೆ ಅವತ್ತು ದುಡ್ಡನ್ನು ಕೊಡಿಸಿದ್ರು. ಆ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿ ತಂದು ಮಾರಿ ಅದರಲ್ಲಿ ಏನು ನಾವು ಲಾಭ ತಗೊಳ್ಳಲ್ಲ. ರೈತರಿಗೆ ಮಾರೋ ಅಂಥದ್ರಲ್ಲಿ ಯಾವುದೇ ಥರದಲ್ಲೂ ನಾವು ಜಾಸ್ತಿ ಲಾಭಾಂಶ ಇಟ್ಕೊಂಡು ಮಾರಿಲ್ಲ, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿ ಮಾಡಿದ್ದೀವಿ. ಈ ಶೇರ್ ಹಣ ಕೊಟ್ಟರೆ ಎಲ್ಲರೂ ಸರ್ ಶೇರ್ ಹಣ ಎಲ್ಲರ ಹತ್ರ ಕಲೆಕ್ಟ್ ಮಾಡಿದ್ದೀವಿ. ಶೇರ್ ಹಣ ನಮ್ಮ ಹತ್ರ 10 ಲಕ್ಷ ರೂಪಾಯಿ ಶೇರ್ ಹಣ ಇದೆ. ಈಗ 60 ಲಕ್ಷ ಬಂದಂಥ ಲಾಭನ ಮಾಡಿಟ್ಟಿದ್ದೀವಿ. ಈಗ ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ರೆ ಸುಮ್ಮನೆ ನಾವೆಲ್ಲ ಕೂತ್ಕೊಂಡು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅದರದ್ದೇ ಆದಂಥ ಕೆಲವು ದಾಖಲೆ ಪತ್ರಗಳು ಈ ಥರದವಿರುತ್ತೆ, ನೋಂದಣಿ ಅನ್ನೋಂಥದ್ದಿರುತ್ತೆ, ಅದೆಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ನಡೀತಾ ಹೋಗಬೇಕಾಗುತ್ತೆ. ಅದನ್ನೆಲ್ಲ ಹೇಗೆ ಹೇಗೆ ಮಾಡಿದ್ರಿ, ಎಲ್ಲೆಲ್ಲಿಗೆ ಹೋಗಿದ್ರಿ ಅದ್ರ ಬಗ್ಗೆ ಹೇಳಿ. ನಮ್ಮ ಡೈರೆಕ್ಟರ್ಗಳೆಲ್ಲ ತುಂಬ ಬುದ್ಧಿವಂತರು, ನಮ್ಮ ಡೈರೆಕ್ಟರ್ಗಳೆಲ್ಲ ಅನುಭೋಗ ಶಾಲೆಗಳೆಯ ಎಲ್ಲರೂ ಎಲ್ಲ ಅಧಿಕಾರಿಗಳ ತಕ್ಕವೇ ಓಡಾಡಿ ಯಾವ ರೀತಿಯ ಇದನ್ನ ರೂಢಿಸಿದ್ರೆ ಏನೇನು ಆಗುತ್ತೆ ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ಎಲ್ಲ ಅಧಿಕಾರಿಗಳ ಸಂಪರ್ಕದಲ್ಲಿ ನಾವು ಇಟ್ಕೊಂಡು ಮಾಡಿದ್ವಿ ಸರ್. ಏನು ನಮಗೆ ಯಾವುದೇ ಥರದಲ್ಲೂ ಯಾರೂ ನಮಗೆ ಸಮಸ್ಯೆ ಏನು ಆಗಲಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಆಗಬೇಕು ಅದೆಲ್ಲವೂ ಕೂಡ ಕಾಲಕಾಲಕ್ಕೆ ಸರಿಯಾಗಾಯ್ತು, ಅದೆಲ್ಲನೂ ಕಾಲಕಾಲಕ್ಕೆ ಸರಿಯಾದ ರೀತಿ ಆಯಿತು. ನಮ್ಮ ಡೈರೆಕ್ಟರ್ಗಳೆಲ್ಲ ಒಗ್ಗೂಡಿ, ನಾವು ಅಧ್ಯಕ್ಷರು ಅಂತ ಏನು ಒಬ್ಬರೇ ಓಡಿ ಹೋಗ್ತಿರಲ್ಲ, ಎಲ್ಲ ಡೈರೆಕ್ಟರ್ಗಳು ಒಳಗೊಂಡು ಇವತ್ತು ಹೋಗಲೇಬೇಕು ಅಂದರೆ ನಮ್ಮ ಮನೆ ಕೆಲಸ ಏನೇ ಇರಲಿ ಬಿಟ್ಟು ನಾವೆಲ್ಲರೂ ಒಮ್ಮತವಾಗಿ ಹೋಗಿ ಎಲ್ಲನೂ ಮಾಡ್ಕೊಂಡು ಬಂದೆ ಸರ್. ಈಗ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಅನುಕೂಲಗಳು ನಮ್ಮ ಭಾಗದ ರೈತರಿಗೆ ಆಗಬೇಕು ಅಂತ ಹೇಳಿ ನೀವು ಪಟ್ಟಿ ಮಾಡ್ಕೊಂಡಿದ್ರಿ ಸರ್? ಅದೇ ಸರ್, ಇವತ್ತು ಈ ಸೊಸೈಟಿಗಳು ಕೆಲವು ನೋಡಿದ್ವು, ನಾವು ಸೊಸೈಟಿಯಿಂದಲೇ ಇದನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಕಾರಣ ಆಯ್ತು. ಇವತ್ತು ಸೊಸೈಟಿ ಲಿಂಕಲ್ಲೇ ಇವತ್ತು ಸೇವಾ ಸಹಕಾರಿ ಸೊಸೈಟಿಗಳಲ್ಲಿ ಕಡಿಮೆ ಮಟ್ಟದ ಬಡ್ಡಿ ಕೊಟ್ಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದು, ಅದನ್ನ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಯಾಕೆ ತಗೊಂಡು ಹೋಗ್ಬಾರ್ದು? ಇವತ್ತು ನಾವು ಒಂದು ಎಫ್ ಪಿ ಒ ಮಾಡಿದರೆ ಅದರಲ್ಲಿ ಆಗ ಅಂತ ರೈತರಿಗೆಲ್ಲ ಅನುಕೂಲತೆ ಸಿಕ್ಕತ್ತಲ್ಲ, ಇದ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಐಡಿಯಾ ಮಾಡಿ ಎಲ್ಲರೂ ಸಮ್ಮುಖದಲ್ಲಿ ಕುಂತ್ಕೊಂಡು ತೀರ್ಮಾನ ತಗೊಂಡು ಮಾಡಿದ್ವಿ ಸರ್. ಈಗ ಎಫ್ ಪಿ ಒ ಪ್ರಾರಂಭ ಮಾಡಲಿಕ್ಕೆ ನಿಮಗೆ ಬಹಳ ನೆರವಾಗಿದ್ದು ಅಂತ ಅಂದ್ರೆ ತೋಟಗಾರಿಕೆ ಇಲಾಖೆ, ಪ್ರತಿಯೊಂದು ಇಲಾಖೆಗಳು ಕೂಡ ಒಂದೊಂದು ಎಫ್ ಪಿ ಒಗೆ ನೆರವಾಗ್ತಾ ಹೋಗ್ತವೆ, ಅವ್ರಿಗೆ ಬೇಕಾದಂತಹ ಸಹಾಯಧನವನ್ನ ಕೊಡ್ತಕ್ಕಂಥದ್ದು, ಈ ಸಲಹೆ ಮತ್ತೆ ಸಹಕಾರವನ್ನ ನೀಡ್ತಕ್ಕಂಥದ್ದು, ಈ ತರದನ್ನೆಲ್ಲವೂ ಕೂಡ ಮಾಡುತ್ತೆ. ತೋಟಗಾರಿಕೆ ಇಲಾಖೆ ನಿಮ್ಮ ಎಫ್ ಪಿ ಒ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಸಹಾಯವನ್ನ ಮಾಡ್ತು ಸರ್? ಅವಾಗ ಸಂಜಯ್ ಸರ್ ಅಂತ ಇದ್ರು, ನಾವು ಹೋಗಿ ಕೇಳಿದ್ವು ಸರ್ ಎಫ್ ಪಿ ಒ ಮಾಡೋಕ್ಕೆ ಅಂತ ಇದ್ವಿ, ಏನ್ ಮಾಡೋದು ಅಂತ. ಆಮೇಲೆ ನಮ್ಮ ರವಿ ಸರ್ ಇದ್ರು, ಅವರೆಲ್ಲರೂ ನಮಗೆ ಒಂದು ಶಕ್ತಿ ಕೊಟ್ಟರು. ಈಗ ಕೃಷಿ ಇಲಾಖೆಲ್ಲೂ ಮಾಡ್ತಾವ್ರೆ, ಎಲ್ಲ ಇಲಾಖೆಲ್ಲೂ ಮಾಡ್ತಾವ್ರೆ, ನಾವು ಯಾರೊಂದು ಹತ್ರಕ್ಕೆ ಹೋಗಲ್ಲ, ಫಸ್ಟ್ ತೋಟಗಾರಿಕೆ ಇಲಾಖೆಯವ್ರನ್ನ ಹಿಡ್ಕೊಂಡು ಅವ್ರ ಮುಖಾಂತರಲ್ಲೇ ಹೋದ್ರೆ ಸರಿ ಹೋಗೋದು ಎಲ್ಲದಕ್ಕೂ ಅವರೇ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರಲ್ಲೇ ಹೋಗಿದ್ದು ನಮಗೆ ಇವತ್ತು ತುಂಬ ಒಳ್ಳೇದಾಯ್ತು ಸರ್. ನಮ್ಗೆ ಎಲ್ಲ ಥರದಲ್ಲೂ ಒಳ್ಳೆ ಹೆಲ್ಪ್ ಮಾಡಿಕೊಟ್ರು. ಆಮೇಲೆ ಕೃಷಿ ಇಲಾಖೆಯವರು ಅಷ್ಟೇ, ಕೃಷಿ ಇಲಾಖೆಯವರು ನಮಗೆ ಅವ್ರು ಬೇರೆ ಇವ್ರು ಬೇರೆ ಅನ್ನಂಗೇನಿಲ್ಲ, ಅವ್ರವೇ. ನಮ್ಮ ಭಾನುಪ್ರಕಾಶರು ಇದ್ದಾರೆ, ಮೇಡಮ್ ಅವ್ರು ಇದ್ದಾರೆ, ಕೋಕಿಲ ಮೇಡಮ್ ಅವ್ರು ಇದ್ರು, ತುಂಬ ಜನ ಅಧಿಕಾರಿಗಳು ಏನು ನಮ್ಮ ಅಷ್ಟಲೇ ಹೊಸಹಳ್ಳಿ ಭಾಗದಲ್ಲಿ ಎಲ್ಲರೂ ನಮಗೇನು ಯಾವುದೇ ಥರದಲ್ಲೇ ಅಧಿಕಾರಿಗಳಿಂದ ತೊಂದರೆ ತಪ್ಪತ್ರೆ ಬರಲಿಲ್ಲ, ನಮಗೆಲ್ಲರೂ ಸೊಸಾಗಿ ಹೋಗಿ ನಡೆಸಿಕೊಟ್ರು. ಈಗ ಅವರೆಲ್ಲರೂ ಸಹಾಯ ಇರೋದ್ರಿಂದಲೇ ಇವತ್ತಿದು ಒಳ್ಳೆತನದಲ್ಲಿ ನಡೀತಾ ಇದೆ ಸರ್. ಎಫ್ ಪಿ ಒ ಪ್ರಾರಂಭ ಮಾಡಿದ್ಮೇಲೆ ಏನೆಲ್ಲ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ರಿ ಇಲ್ಲಿ ಸರ್? ಎಫ್ ಪಿ ಒ ಮಾಡಿದ್ಮೇಲೆ ಫಸ್ಟ್ ಆಲೂಗಡ್ಡೆ ಮಾರಾಟ ಮಾಡೋಕ್ಕೆ ಕೈ ಹಾಕ್ತು. ಆಮೇಲೆ ಆಲೂಗಡ್ಡೆ ನಾವೇ ಖರೀದಿ ಮಾಡಿ ಹೊರಗಡೆಗೆಲ್ಲ ಕಳಿಸ್ತು. ಆಮೇಲೆ ರೈತರಿಗೆ ಅನುಕೂಲ ಆಗೋ ರೀತಿಯ ಔಷಧಿ ಮಾರಲಿಕ್ಕೆ ಕೈ ಹಾಕ್ತು. ಆಮೇಲೆ ಬೀಜ, ಜೋಳ ಇರ್ಬೋದು, ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಈ ಎಲ್ಲ ರೈತರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ಮಾಡಿದು. ಆಮೇಲೆ ಒಬ್ಬ ರೈತರ ಬೆಳೆದು ಅವನು ಸಂಕಷ್ಟಕ್ಕೆ ಸಿಗ್ತಾನೆ, ಅವನು ಇವತ್ತು ಮಾರ್ಕೆಟು ಸರಿಯಾಗಲಿಲ್ಲ ಅಂದರೆ ಅವನ ರಾಗಿನೋ ಜೋಳನೋ ಅಥವಾ ಈಗ ಅಡಿಕೆ ಇಟ್ಟವ್ರೆ, ಈಗ ಹೇಳಿದ್ನಲ್ಲ ಸರ್ ಇವತ್ತೊಂದು 35 ಲಕ್ಷ ಅಡಿಕೆಗೆ ಸಾಲ ಕೊಟ್ಟಿದ್ವಿ. ಅಡಿಕೆ ನಮ್ಮ ಸೊಸೈಟಿಲಿ ಇಟ್ಕೊಂಡು ನಮ್ಮ ಎಫ್ ಪಿ ಓದಲ್ಲಿ ಇಟ್ಕೊಂಡು ಅವ್ರಿಗೆ ಸಾಲ ಕೊಟ್ಟಿದ್ವಿ. ಹಂಗೆ ರೈತರಿಗೆ ಯಾವ್ದಾರ ಈ ಭಾಗದಲ್ಲಿ ಕುಂದು ಕೊರತೆ ಆಗ್ತದೆ ಅಂತ ಅಂದರೆ ನಾವು ಕಂಡುಬಿಟ್ಟು ನೋಡಿ ಅವನಿಗೆ ಅವನು ಕಷ್ಟದಲ್ಲಿದ್ದಾನೆ, ಅವನಿಗೆ ಇವತ್ತು ಒಳ್ಳೇದಾಗಬೇಕು, ಇವತ್ತು ಅವನು ಒಳ್ಳೇದಾಗಿ ಇಂಪ್ರೂವ್ ಆದರೆ 4 ಜನಕ್ಕೆ ಹೇಳ್ತಾನೆ ಈ ಭಾಗದಲ್ಲಿ ತಿಳುವಳಿಕೆ ಅಂತ ಹೇಳ್ಬಿಟ್ಟು ಇದೆಲ್ಲನೂ ಮಾಡ್ಕೊಂಬತ್ತಾ ಇದ್ದೀವಿ ಸರ್. ಈಗ ಪ್ರಾರಂಭದಲ್ಲಿ ಏನು ಬಿತ್ತನೆ ಬೀಜ ಬೇಕಿತ್ತು ಅದನ್ನು ಕೂಡ ತರಿಸ್ಕೊಟ್ಟು ಅಂತ ಹೇಳಿದ್ರಿ. ನಮ್ಮ ಹಾಸನದಲ್ಲಿ ಬಿತ್ತನೆ ಬೀಜದ್ದು, ಅದರಲ್ಲೂ ಕೂಡ ಆಲೂಗಡ್ಡೆ ಬಿತ್ತನೆ ಬೀಜದ್ದು ಒಂದು ದೊಡ್ಡ ಸಮಸ್ಯೆ, ಪ್ರತಿ ವರ್ಷವೂ ಕೂಡ ಇರುತ್ತೆ. ಅದರ ಗುಣಮಟ್ಟದ್ದು ಇರಬಹುದು, ಬೆಲೆ ಇರಬಹುದು, ಹಿಂಗೆ ಪ್ರತಿ ಸಾರಿನೂ ಕೂಡ ಬೇರೆ ಬೇರೆ ಸಮಸ್ಯೆನ ಈ ಭಾಗದ ರೈತರು ಅನುಭವಿಸ್ತಾ ಹೋಗ್ತಾರೆ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನೀವೇ ನೇರವಾಗಿ ಖರೀದಿ ಮಾಡಿ ಪಂಜಾಬ್ನಿಂದ ಇಲ್ಲಿಗೆ ಬೀಜ ತರಿಸಿ ಕೊಟ್ಟಂಥದ್ದು ಹೇಗಿತ್ತು, ಅದಕ್ಕೆ ಪ್ರತಿಕ್ರಿಯೆ ಹೇಗೆ, ಆ ಪ್ರಕ್ರಿಯೆಯನ್ನು ಮಾಡಿದ್ರಿ ಸರ್? ಅದಕ್ಕೆ ನೋಡ್ರಿ, ಹಾಸನ ಕುಗ್ಗಿ ಹೋಗ್ತೈತಿ, ಆಲೂಗಡ್ಡೆಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇವತ್ತು ಅಂಗಮಾರಿ ರೋಗ ಬಿದ್ದು ಎಲ್ಲರೂ ಇದಾಗ್ತಾ ಇದ್ದಾರೆ, ಇವತ್ತು ಬೇರೆ ಬೇರೆ ತಳಿ ಕೊಡಕ್ ಆಗತ್ತಾ ಇಲ್ವ ಅಂತ ಡಿ ಸಿ ಅವರ ಸಮ್ಮುಖದಲ್ಲಿ ನಾನು ಅವತ್ತು ಮೀಟಿಂಗ್ ಅಲ್ಲಿ ಇದ್ದೆ. ಆವಾಗ ಪ್ರತಾಪ್ ಇವರು ಅಂತೇಳಿ ಒಬ್ರು ಡಿ ಸಿ ಅವರು ಇದ್ರು, ಅವರು ಬಂದ್ರು, ಎಲ್ಲಿ ಹಾಕಿದ್ರಾ ಹಿಮಾಲಿನಿಯ ಆಲೂಗಡ್ಡೆ ಎಲ್ಲಿ ಹಾಕಿದಿರ ಅಂದ್ರು. ನಾನು ಎದ್ದು ನಿಂತ್ಕೊಂಡು ಹೇಳ್ಬಿಟ್ಟೆ, ಸರ್ ನನ್ನ ಜಮೀನಲ್ಲಿ ಹಾಕಿದ್ದೀನಿ ಸರ್ ಅಂದೆ. ಹೇಗೈತಪ್ಪ ಬೆಳೆ ಅಂದರು. ಸರ್ ತುಂಬ ಚೆನ್ನಾಗೈತೆ, ಬಂದು ನೋಡ್ಬೋದಾ ಅಂದರು. ಬನ್ನಿ ಸರ್ ಅಂದೆ. ಆ ಹಿಮಾಲಿನಿಯ ಒಂದು ತಳಿ ಹಾಕಿದ್ದು ಡಿ ಸಿ ಅವರೇ ನಮ್ಮ ಜಮೀನಿಗೆ ಬಂದು ಬಗದ್ರು ಸರ್. 1.75 kg ಒಂದು ಗಿಡದಲ್ಲಿ ಗೆಡ್ಡೆ ಬಂತು. ಆಮೇಲೆ ಅದನ್ನು ಕಿತ್ತು ಅವರೇ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಜಮೀನ್ ಹತ್ರ ಬಗದು ಕಿತ್ತು ಹಾಕಿದ್ರು. ಆವಾಗ ಹಿಮಾಲಿನಿಯ ಆಲೂಗಡ್ಡೆ ಈ ಹಾಸನ ಜಿಲ್ಲೆಗೆ ಅಂಗಮಾರಿಗೆ ತಡೀತದೆ ಅಂತೇಳಿ ನಮಗೆ ಒಂದು ಇದು ಕೊಟ್ಟು ನಮ್ಮನ್ನು ಅಲ್ಲಿ ಕಳಿಸಿ ಜಲಂಧರದಲ್ಲಿ ಹೋಗಿ ನಾವು ಹಿಮಾಲಿನಿ ತಳಿ, ಆಮೇಲೆ ಜ್ಯೋತಿ ಆಲೂಗಡ್ಡೆ ಇದೆ, ಆಮೇಲೆ ಎಲ್ಲ ಥರದ ಆಲೂಗಡ್ಡೆ ತಳಿಗಳನ್ನು ಅಲ್ಲಿ ನಾವು ನೋಡಿದ್ವು. ಅಲ್ಲಿ ಯಾವ ರೀತಿಯ ಆಲೂಗಡ್ಡೆ ತಳಿಯನ್ನು ಉತ್ಪತ್ತಿ ಮಾಡ್ತಾರೆ, ಯಾವ ರೀತಿಯ ರೈತರಿಗೆ ಒಂದು ಶಕ್ತಿ ಬರೋ ಹಂಗೆ ಆಲೂಗಡ್ಡೆನ ಸಣ್ಣದಾಗಿ ಒಂದು ಹವಾಮಾನದಲ್ಲಿ ಆಲೂಗಡ್ಡೆ ತಳಿಯನ್ನು ಮಾಡಿ ತೋರಿಸ್ತಾರೆ, ಎಲ್ಲನೂ ನಮಗೆ ತೋರಿಸಿದ್ರು. ಅದು ತಂದು ಹಾಕ್ತು. ಇವಾಗಲೂ ಆಲೂಗಡ್ಡೆ ಸರ್ ನಮ್ಮ ಭಾಗದಲ್ಲಿ ಈ ಮಳೆ ಮೋಡ ಕ್ಲೈಮೇಟು ಚೆನ್ನಾಗದೆ ಇರೋದ್ರಿಂದ ಆಲೂಗಡ್ಡೆ ನಮ್ಗೆ ಏಟ್ ಬೀಳ್ತೈತೆ ಹೊರತು ಆಲೂಗಡ್ಡೆ ಬೆಳೆಯೋಕ್ಕೆ ಯಾವ ರೈತರು ಹಿಂದೆ ಬೀಳ್ತಿಲ್ಲ. ಬ್ಯಾಸಿಗೆಯಲ್ಲಿ ಬೆಳೆದ ಗುಡ್ಡ ಹಾಕಿದ್ರು 500-600 ರೂಪಾಯಿ ಕ್ವಿಂಟಲ್ ಆಯಿತು. ಈ ಸರಿಲೆ 500-600 ರೂಪಾಯಿ ಕ್ವಿಂಟಲ್ ಆಯಿತು. ಹಂಗೆ ಆಲೂಗಡ್ಡೆ ನಮ್ಮ ಭಾಗ ಬಿಟ್ಟು ಹೋಗಿಲ್ಲ, ಚೆನ್ನಾಗಿದೆ. ಈ ಹವಾಮಾನ ಕ್ಲೈಮೇಟಾಗಿ 3-4 ವರ್ಷದಿಂದ ಹೂವಾಗ ಟೈಮ್ನಲ್ಲಿ ಮಳೆ ಬಂದು ಮೋಡ ಕವತ್ಕೊಂಡು ಹಂಗೆ ಮರಿ ಕಮೆನ್ಸ್ ಆಗಿ ಒಂದು ಸ್ವಲ್ಪ ರೈತರಿಗೆ ತೊಂದರೆ ಆಯಿತು ಸರ್. ಅದರಿಂದ ಜೋಳದ ಬೆಳೆಗೆ ಜಾಸ್ತಿ ಆಸಕ್ತಿ ಕೊಡ್ತಾರೆ, ಜೋಳದ ಬೆಳೆ ಮುಂಗಾರಲ್ಲಿ ಬೆಳೀತಾರೆ. ಆ ಜೋಳದ ಬೆಳೆ ಕಟಾವಾದ್ಮೇಲೆ ಮತ್ತೆ ಎರಡನೇ ಬೆಳೆ ಆಲೂಗಡ್ಡೆ ಮಾಡ್ತಾರೆ. ಈಗ ಈಗಲೂ ಕೂಡ ಬಿತ್ತನೆ ಬೀಜ ತರಿಸ್ಕೊಡ್ತಾ ಇದ್ದೀರಾ? ಎಷ್ಟು ತರಿಸ್ತಾ ಇದ್ದೀರಾ ಮತ್ತೆ ಹೇಗಿದೆ ಅದರ ಗುಣಮಟ್ಟ? ಈಗ ಒಂದು ನಮ್ಮ ತೋಟಗಾರಿಕೆ ಇಲಾಖೆಯವರು ಇನ್ನೊಂದು ಶಕ್ತಿ ತುಂಬಿದ್ದಾರೆ. ಇವಾಗ ಏನು ಅಂತ ಅಂದರೆ ಸಸಿ ಮಾಡಿದ್ದಾರೆ. ಅದು ಏನಿಲ್ಲ, ನಮ್ಮ ಎಲ್ಲರನ್ನು ಕರ್ಕೊಂಡೋಗಿದ್ರು ಸೋಮನಹಳ್ಳಿ ಕಾವಲಲ್ಲಿ, ಅದಕ್ಕೆ ತರಬೇತಿ ಮಾಡಿ ಸೋಮನಹಳ್ಳಿ ಕಾವಲಲ್ಲಿ ಉತ್ಪತ್ತಿ ಮಾಡಿ ಅದು ಒಂದು ಗಿಡಕ್ಕೆ 1 ರೂಪಾಯಿನಂತೆ ಬೆಲೆ ಮಾಡಿ ಅದು ಸಸಿ ಹಾಕಿದ್ದೆವು. ಆ ಸಸಿ ಏನಾಗುತ್ತೆ ಅಂತ ಅಂದರೆ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಈ ಕ್ಲೈಮೇಟ್ಗೆ ಏಡ್ ತಿನ್ನುತ್ತೆ. ಅದು ಯಾವುದೇ ಇದು ಬಂದರೂ ಅಂಗಮಾರಿ ಒಡೆದೇ ಒಡೀತದೆ. ಈಗ ಬಿತ್ತನೆ ಬೀಜ ನೀವು ಈಗಲೂ ತರಿಸ್ತಾ ಇದ್ರಲ್ವ, ಈ ವರ್ಷ ತರಿಸ್ತೀರಾ? ಈ ವರ್ಷ ತರಿಸಿಲ್ಲ, ನೋಡಬೇಕು. ಈಗ ಏನಾರ ನಾವೆಲ್ಲ ಕುಂತ್ಕೊಂಡು ಮಾತಾಡಿ ಏನಾರ ತರಿಸೋಣ, ನೋಡೋಣ. ಏನಾರು ಬೇಡಿಕೆ ಇದ್ರೆ ತರಿಸ್ಕೊಡ್ತೀವಿ. ಈಗ ನಿಮ್ಮ ಚೆನ್ನಾಂಬಿಕಾ ರೈತ ಉತ್ಪಾದಕ ತೋಟಗಾರಿಕಾ ಕಂಪನಿ ಇದೆಯಲ್ಲ, ಇದು ಎಷ್ಟು ಹಳ್ಳಿಗಳಿಗೆ ಸೇವೆಯನ್ನು ಕೊಡ್ತಾ ಇದೆ ಮತ್ತೆ ಎಷ್ಟು ಜನ ಸದಸ್ಯರು ಇದ್ದಾರೆ ಇಲ್ಲಿ? ನಾವು 1,000 ಜನದ ಮೇಲೆ ಮಾಡಂಗಿಲ್ಲ ಅಂತೇಳಿ 1,000 ಜನ ರೈತರನ್ನ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಈಗ ಹೆಚ್ಚು ಕಡಿಮೆ ನಮಗೆ 1,000 ಜನ ರೈತರು ಅಂದರೆ ಒಂದು 40 ಹಳ್ಳಿಗಳು ಸಿಕ್ಬೋದು. ನಮ್ಮ ವ್ಯಾಪ್ತಿಗೆ ಬರೋ ಅಂಥವು 28 ಊರಿದ್ದು ಇವಾಗ ಅಕ್ಕಪಕ್ಕ ಬೀಕನಹಳ್ಳಿ, ಈ ಕಡೆ ಬಂಡಳ್ಳಿ, ಈ ಕಡೆ ಕೊಂತಕೋಡ್ನಹಳ್ಳಿ, ಇವೆಲ್ಲ ಗಾಣಿಗ್ರೋಸಳ್ಳಿ ಅಂತ ತುಂಬ ಊರುಗಳು ನಮಗೆ ಸಂಬಂಧಪಟ್ಟಂಗೆ ಈ ಭಾಗದಲ್ಲಿದ್ದಾವೆ. ನಾವು ಆವಾಗ ಯಾರೂ ಬೇಡ ಅನ್ನಲ್ಲ. ಯಾರು ನಮಗೆ ಫಸ್ಟು ಓದಿಕೆ ಹಣ ಕಟ್ಟಿ ಯಾರು ನಮ್ಮ ಜೊತೆಗೆ ಸಹಕಾರ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡಿದ್ವಿ. ಇವತ್ತು ಯಾರೇ ಬಂದು ತಗೊಂಡ್ರೂ ಔಷಧಿ ತಗೊಳ್ಳಿ, ಗೊಬ್ಬರ ತಗೊಳ್ಳಿ, ನಾವು ಯಾರಿಗೂ ಇಲ್ಲ ಅಂತ, ಅವರು ನಮ್ಮರಲ್ಲ ಇವ್ರು ನಮ್ಮರಲ್ಲ ಆ ಭಾವನೆ ನಾವು ಇಟ್ಕೊಂಡಿಲ್ಲ. ಯಾರೇ ಒಬ್ಬ ರೈತ ಬಂದು ತಗೊಂಡ್ರೂ ಅನುಕೂಲ ಆಗಬೇಕು ಆ ರೀತಿ ಮಾಡಿಕೊಟ್ಟಿದ್ವಿ ಸರ್. ಈಗ ಬೆಳೆ ಮಾಡಲಿಕ್ಕೆ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ನಿಮ್ಮ ಎಫ್ ಪಿ ಓ ಇಂದ ಮಾರಾಟವನ್ನು ಮಾಡ್ತಾ ಇದ್ದೀರಾ. ಬಿತ್ತನೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಕೀಟನಾಶಕಗಳಾಗ್ಬೋದು, ಕಳೆನಾಶಕ ಆಗ್ಬೋದು, ಈ ಥರದ ಎಲ್ಲದನ್ನು ಕೂಡ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡ್ತೀರಾ ಮತ್ತು ಈ ಹೊರಗಡೆಗಿಂತಲೂ ಕೂಡ ಇಲ್ಲಿ ನೀವು ಕಡಿಮೆಗೆ ಅದನ್ನು ಮಾರಾಟವನ್ನು ಮಾಡ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ ಆಗ್ತಾ ಇದೆ ಸರ್? ಈಗ ನಮ್ಮ ಶಿವ ಹೇಳಿದ್ರು ನಿಮಗೆ ಆವಾಗಲೇ, ಈಗ 1,650-700 ರೂಪಾಯಿಲಿ ಲಾಡಸ್ ಅಂತ ಒಂದು ಕಳೆನಾಶಕ ಔಷಧಿ ಬರುತ್ತೆ. ಅದನ್ನು ಮಾರ್ಕೆಟ್ ರೇಟಲ್ಲಿ ಎಲ್ಲ ತಲುವೆ ಅಂಗಡಿಗಳಲ್ಲಿ 1,600-700 ರೂಪಾಯಿಗೆಲ್ಲ ಮಾರ್ತಾರೆ. ನಾವು 1,450 ರೂಪಾಯಿ ಮಾರ್ತೀವಿ. ಈಗ ಏನಾಗಿದೆ, ಇದು ರೈತರ ಕಂಪನಿ, ರೈತರಿಗಾಗಿ ಮಾಡಿರೋಂಥದ್ದು ಎಫ್ ಯು ಅಂತೇಳಿ. ನಾವು ರೈತರ ಬಗ್ಗೆ ಯಾವುದೇ ಥರದಲ್ಲೂ ನಾವು ಲಾಭ ಇಟ್ಕೊಂಡಲ್ಲ. ಇಲ್ಲಿ ಸಿ ಓಗಳಿಗೆ, ನಮ್ಮ ಇಲ್ಲಿ ಕೆಲಸ ಮಾಡೋ ಅಂಥ ನೌಕರ ವರ್ಗದವರಿಗೆ ಅವ್ರಿಗೇನು ಸಂಬಳ ಸಿಗಬೇಕೋ ಆ ಟೈಪಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಕಂಪ್ನಿಗಳ ಜೊತೆ ನೇರವಾಗಿ ಟೈಅಪ್ ಮಾಡ್ಕೊಂಡು ನೇರವಾಗಿ ತರಿಸ್ಕೊತೀರಾ ಹೇಗೆ ಸರ್? ಕಂಪ್ನಿಗಳ ಜೊತೆ ಅವರೇ ಬಂದು ನೋಡಿ ನಮ್ಮನ್ನು, ನೀವು ರೈತರಿಗೆ ಇಷ್ಟೊಂದು ಹೆಲ್ಪ್ ಮಾಡೋದ್ರಿಂದ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ನಮಗೆ ಎಲ್ಲ ಕಂಪ್ನಿಯವರು ಸಹಕಾರ ಕೊಟ್ಟವ್ರೆ. ನಾವು ಯಾರು ನಮ್ಮ ಬಗ್ಗೆ ಆ ಥರ ಏನು ಇವ್ರ ಹತ್ರ ಲಾಭ ತಗೋಬೇಕು, ಇವರಿಗೆ ಮೋಸ ಮಾಡಬೇಕು ಅಂತ ಯಾರೂ ನಮಗೇನು ಕಾಣಿಸ್ಕೊಂಡಲ್ಲ ಸರ್. 7 ವರ್ಷ ಆಯಿತು ಓಪನ್ ಮಾಡಿ, ಇವತ್ತವರೆಗೂ ನಮಗೆ ಯಾರೂ ಆ ರೀತಿ ಏನು ಕಾಣಿಸ್ಕೊಂಡಲ್ಲ. ಎಲ್ಲರೂ ಒಳ್ಳೆತನದಲ್ಲಿ ರೈತರಿಗಾಗಿ ಮಾಡೋ ಅಂಥ ಕಂಪ್ನಿಗೆ ನಾವು ಹೆಲ್ಪ್ ಮಾಡಬೇಕು ಅಂತ ನಮಗೊಂದು ಸಹಕಾರದ ಒಂದು ಶಕ್ತಿ ತುಂಬಿದ್ದಾರೆ ಸರ್. ಈಗ ಹೊರಗಡೆ ಮಾರ್ಕೆಟ್ ರೇಟ್ಗೂ ನಿಮ್ಮ ಎಫ್ ಪಿ ಒಂದಲ್ಲಿ ಕೊಡೋ ಅಂಥ ರೇಟ್ಗೂ ಎಷ್ಟು ಉಳಿತಾಯ ಆಗುತ್ತೆ ರೈತರಿಗೆ? ಸರ್, ರೈತರಿಗೆ ಈಗ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಉಳಿತಾಯ ಆಗುತ್ತೆ. ಈಗ ದೊಡ್ಡ ಪ್ರಮಾಣದಲ್ಲಿ ಅವರು ಈಗ 1,700 ರೂಪಾಯಿ 2,000 ರೂಪಾಯಿ ಔಷಧಿ ತಗೊಂಡ್ರೆ ಅವ್ರಿಗೊಂದು 200-300 ರೂಪಾಯಿ ಉಳಿತಾಯ ಆಗ್ತದೆ. ಈಗ ಸಣ್ಣ ಪ್ರಮಾಣದಲ್ಲಿ ಒಂದು 50-100-200 ರೂಪಾಯಿ ಔಷಧಿ ತಗೊಂಡ್ರೆ ಅವ್ರಿಗೊಂದು 20-30 ಉಳಿತಾಯ ಆಗುತ್ತೆ. ಇನ್ನು ನಾವು ಈಗ ಅಲ್ಲಿಂದ ಏನು ಹೋಲ್ಸೇಲ್ ರೇಟ್ ಇರ್ತದೆ ಅದು ತಂದು ಅದಕ್ಕಿಂತ ಕಡಿಮೆ ಕೊಡೋಕ್ಕಾಗಲ್ವಲ್ಲ ಸರ್. ನಾವು ಅದೆಲ್ಲನು ಹೋಲ್ಸೇಲ್ ರೇಟ್ ಲೆಕ್ಕ ಹಾಕಿ ಅದರಲ್ಲಿ ಏನು ಮಾಡಬೇಕು, ಇಲ್ಲಿ ನಾವು ಬೋರ್ಡಲ್ಲಿ ಕುಂತ್ಕೊಂಡು ಎಲ್ಲರೂ ನಮ್ಮ ಡೈರೆಕ್ಟ್ರುಗಳು, ನಮ್ಮ ಅಧ್ಯಕ್ಷರು ಎಲ್ಲ ಕುಂತ್ಕೊಂಡು ಮಾತುಕತೆ ಮಾಡಿ ನೋಡಪ್ಪ ಇಂಥ ವಿಷಯ ಇಷ್ಟಕ್ಕೆ ಬಂದಿದೆ, ಇದು ಈ ರೇಟ್ಗೆ ಮಾರಬೇಕು, ಇದು ಇದ್ರ ಮೇಲೆ ಇನ್ನೂ ಜಾಸ್ತಿ ಲಾಭ ಇಟ್ಟು ಮಾಡಬೇಡ ಅಂತೇಳಿ ಎಲ್ಲನೂ ತಾಬೀದು ಮಾಡಿದ್ದೀವಿ ಸರ್. ಈಗ ಷೇರುದಾರರಿಗೆ ಮಾತ್ರ ನೀವು ಬಿತ್ತನೆ ಬೀಜ ಆಗ್ಬೋದು ಮತ್ತು ಬೇರೆ ಪರಿಕರಗಳಾಗ್ಬೋದು ಮಾರಾಟ ಮಾಡ್ತೀರಾ ಅಥವಾ ಷೇರುದಾರ ಅಲ್ಲದೆ ಇದರವರೆಗೂ ಕೂಡ ಮಾರಾಟ ಮಾಡ್ತೀರಾ ಹೇಗೆ? ಸರ್, ನಾವು ಷೇರುದಾರರು ಇವ್ರು ಷೇರುದಾರರು ಅಲ್ಲ ಅನ್ನೋದನ್ನ ನಾವು ಇಟ್ಕೊಂಡಲ್ಲ. ಎಲ್ಲ ರೈತರು ನಮಗೆ ರೈತರೇ. ಯಾಕೆ ಅಂತ ಅಂದ್ರೆ ಅವಾಗ ಅವಕಾಶ ಇದ್ದವರು ಷೇರ್ದಾರರಾಗಿ ಹಣ ಕಟ್ಟಿದ್ರು, ಇವತ್ತು ಹಣ ಕಟ್ತಾ ಇದ್ದವರವೇ ನಮ್ಮ ರೈತರೇ ಅಲ್ವಾ ಸರ್. ಆದ್ರಿಂದ ನಾವು ಎಲ್ಲರನ್ನು ಒಗ್ಗೂಡಿ ಎಲ್ಲರನ್ನು ಒಂದೇ ರೀತಿ ನೋಡ್ಕೊಂಡು ಹೋಗ್ತಾ ಇದೀವಿ ಈ ಭಾಗದಲ್ಲಿ. ಅವ್ರು ಬೇರೆ ಇವ್ರು ಬೇರೆ, ಅವ್ರಿಗೆ ಬೇರೆ ರೈಟು ಇವ್ರಿಗೆ ಬೇರೆ ರೈಟು, ಅದ್ಯಾವುದು ನಾವು ಇಟ್ಕೊಂಡಲ್ಲ ಸರ್. ಅಂತಂದ್ರೆ ಒಟ್ಟಿಗೆ ಯಾರು ರೈತ ಅಂತೇಳಿ ನನಗೆ ಬಿತ್ತನೆ ಬೀಜ ಬೇಕು ಅಥವಾ ರಸಗೊಬ್ಬರ ಬೇಕು ಕೀಟನಾಶಕ ಬೇಕು ಅಂತೇಳಿ ಬರ್ತಾರೋ, ಯಾರು ಬಂದು ಕೇಳಿದ್ರು ಕೂಡ ಅವ್ರಿಗೆ ಕೊಡ್ತೀರಾ? ಏನು ಒಂದು ದರವನ್ನು ನಿಗದಿ ಮಾಡಿರ್ತೀರೋ ಕಡಿಮೆ ಬೆಲೆಯಲ್ಲಿ ಮಾರುಕಟ್ಟೆ ದರಕ್ಕಿಂತಲೂ ಅದೇ ದರದಲ್ಲಿ ಕೊಡ್ತೀರಿ? ಅದೇ ದರದಲ್ಲಿ ಕೊಡ್ತೀವಿ ಸರ್. ಅದರಲ್ಲಿ ಬಿಲ್ ಹಾಕಿ ಅವ್ರು ಯಾರೇ ತಗೊಂಡ್ರು ಅವನಿಗೇನಾರ ತೊಂದರೆ ಆಗಿತ್ತು ಅಂತಂದ್ರು ನಾವು ಅದಕ್ಕೆಲ್ಲದಕ್ಕೂ ಅಧಿಕಾರಿಗಳೇ ಹೊಣೆಗಾರರಾಗ್ತಾರೆ. ಅದನ್ನ ಅವರು ಈಗ ಜೋಳ ಕೊಟ್ಟಿರ್ತಾರೆ, ಅವರು ಬಿಲ್ ಹಾಕಿ ತಗೊಂಡು ಹೋಗ್ತಾರೆ. ಆ ಜೋಳ ಏನಾರ ಫೇಲ್ ಆಯ್ತು ಅಂದ್ರೆ ಅವರು ಕಂಪ್ನಿಯವ್ರನ್ನ ಕರೆಸಿ, ನೋಡಪ್ಪ ನೀನು ಕೊಟ್ಟಂತ ಜೋಳ ನಮ್ಮ ರೈತರಿಗೆ ಕೊಟ್ಟಿದ್ವಿ, ನಮ್ಮ ರೈತರಿಗೆ ತುಂಬಾ ತೊಂದರೆ ಐತೆ, ಅದೇನು ಲಾಗೋಡ್ ಕಟ್ಟು ಅಂತ ಅವ್ರಿಗೆ ಜವಾಬ್ದಾರಿಕೆ ಕೊಡ್ತೀವಿ ಸರ್. ಈಗ ಇಲ್ಲಿ ಕೃಷಿ ಯಂತ್ರಧಾರೆ ಯೋಜನೆಯನ್ನು ಕೂಡ ಮಾಡಿದಿರಿ, ಬೇರೆ ಬೇರೆ ಬೇರೆ ಬೇರೆ ತರಹದ ಯಂತ್ರಗಳನ್ನ ಇಟ್ಕೊಂಡು ಅದನ್ನ ಬಾಡಿಗೆಗೆ ಕೃಷಿಕರಿಗೆ ಕೊಡ್ತಕ್ಕಂಥದ್ದು. ಇದನ್ನ ಯಾವಾಗ ಪ್ರಾರಂಭ ಮಾಡಿದ್ರಿ ಮತ್ತೆ ಏನೆಲ್ಲ ಯಂತ್ರಗಳಿದಾವೆ ಇಲ್ಲಿ? ಸರ್ ಈಗ ನಮ್ಮ ಹತ್ರ ಟ್ಯಾಕ್ಟ್ರಿಗಳಿದಾವೆ, ನೇಗ್ಲಿದಾವೆ. ಇವಾಗ ಸಾಮಾನ್ಯ ರೈತರು ಎಲ್ಲರೂ ಇವತ್ತು ಸಬ್ಸಿಡಿ ಕೊಟ್ಟು ಎಲ್ಲರೂ ರೈತರು ಟ್ಯಾಕ್ಟ್ರಿಗಳು ತಗೋಬಿಟ್ಟಿದ್ದಾರೆ ಹಳ್ಳಿಗಳಲ್ಲಿ. ಏನು ಈ ಫಿಯೋದಲ್ಲೇ ಟ್ಯಾಕ್ಟ್ರಿಗಳು ತಗೊಂಡು ಓಡಿಸ್ಬೇಕು ಅನ್ನೋ ರೈತರು ಭಾಳ ಕಡಿಮೆ. ಅದರಿಂದ ಏನು ಮಾಡಿದೀವಿ ಅಂದರೆ ಸಣ್ಣ ಪ್ರಮಾಣದಲ್ಲಿ ಬಂದು ಕೇಳಿದಂಥವ್ರಿಗೆ ರೋಟ್ರಿ ನೇಗ್ಲು ಕಳಿಸ್ಕೊಡ್ತೀವಿ. ಯಾರು ಕೇಳ್ತಾರೋ ಅವ್ರಿಗೆ ಅದನ್ನ ಕಳಿಸ್ಕೊಡ್ತೀವಿ. ಅದಕ್ಕೂ ಕೂಡ ದರ ನಿಗದಿ ಮಾಡಿರ್ತಾರೆ? ಮಾಡಿದೀವಿ ಸರ್, ಕಡಿಮೆ ರೇಟಲ್ಲಿ ಕಳಿಸ್ಕೊಡ್ತೀವಿ ಸರ್. ಇವತ್ತು ಬೇರೆ ಕಡೆ ಎಲ್ಲ 1,000 ರೂಪಾಯಿ 800 ರೂಪಾಯಿ ಹಿಂಗೆಲ್ಲ ಮಾಡಿ ತಗೋತಾರೆ. ನಮ್ಮಲ್ಲೂ ಅದಕ್ಕೆ ಡ್ರೈವರ್ ಡೀಸೆಲ್ಲು ಏನು ಖರ್ಚಾಗ್ತದೆ, ಇವತ್ತು ಡ್ರೈವರ್ ಸಂಬಳ ಏನು ಇರುತ್ತೆ ಅಷ್ಟು ನಿಗದಿ ಮಾಡಿದ್ದೀವಿ. ತುಂಬ ಏನು ಲಾಭಾಂಶ ನಿರೀಕ್ಷೆ ಮಾಡ್ತಾ ಇಲ್ಲ? ಇಲ್ಲ ಸರ್, ಲಾಭಾಂಶ ಯಾವುದಕ್ಕೂ ಇಟ್ಟಿಲ್ಲ. ಈಗ ನೀವು ಯಾವ್ದ್ರಲ್ಲೂ ಕೂಡ ಲಾಭಾಂಶವನ್ನು ನಿರೀಕ್ಷೆಯನ್ನ ಮಾಡ್ತಾ ಇಲ್ಲ, ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾಡ್ತಾ ಇರೋಂಥದ್ದು. ಆದರೂ ಕೂಡ ನಿಮ್ಮ FPO ಲಾಭದಲ್ಲಿ ಇದೆಯಲ್ಲ, ಇದು ಹೆಂಗೆ ಸಾಧ್ಯ ಸರ್? ಇದರಲ್ಲಿ ಲಾಭದಲ್ಲಿ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಲಾಭ ಇಟ್ಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಆಗ್ತದೆ ಸರ್. ಒಂದು ಮೂಟೆ ಈರುಳ್ಳಿ ತಂದು ಗುಡ್ಡೆ ಹಾಕೊಂಡು ಒಂದು ವಾರ ಎಲ್ಲ ಮಾರಿದ್ರೆ ಒಂದು ಮೂಟೆಲಿ ಏನು ಲಾಭ ಸಿಗುತ್ತೆ ಸರ್? ಒಂದು ಲೋಡ್ ಈರುಳ್ಳಿ ತಂದು ಒಂದೇ ದಿವಸಕ್ಕೆ ಮಾರಿದ್ರೆ ಏನು ಲಾಭ ಆಗುತ್ತೆ ಸರ್? ಹಂಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾರೋದ್ರಿಂದ ನಮಗೆ ಸಣ್ಣ ಪ್ರಮಾಣದ ಲಾಭ ಬಂದರೂ ಅದು ದೊಡ್ಡದಾಗಿ ಬೆಳೆದೋಗುತ್ತೆ ಸರ್. ಅಂತಂದ್ರೆ ವ್ಯವಹಾರ ಸ್ವಲ್ಪ ದೊಡ್ಡದಾಗೆ ಮಾಡ್ತಾ ಇದ್ದೀವಿ. ಇವತ್ತು ಯಾರುವೇ ಇಷ್ಟೊಂದು, ಈಗ ನಾನು ಹೇಳಿದ್ನಲ್ಲ ಸರ್, ಔಷಧಿ ಒಂದೊಂದು ದಿವಸ ಕೆಲವರು ರೈತರು ಬಂದಾಗ 2 ಲಕ್ಷ, 3 ಲಕ್ಷ, 5 ಲಕ್ಷ ಗಂಟೆ ಔಷಧಿ ವ್ಯಾಪಾರ ಮಾಡಿದ್ವಿ. ಇವತ್ತು ಗೊಬ್ಬರ ಯಾವುದೇ ಜಿಲ್ಲೆಲ್ಲೂ ಗೊಬ್ಬರ ಇಷ್ಟು ಏರಳವಾಗಿ ತಂದು ಇಟ್ಕೊಳಕ್ಕಾಗಿಲ್ಲ. ನಾವು ಅಷ್ಟೊಂದು ಗೊಬ್ಬರ ಇವತ್ತು ನಮಗೆ ಇಪ್ಕೋ ಕಿಪ್ಕೋ ಅಂತೇಳಿ 2 ಕಂಪ್ನಿಯವರು ಗೊಬ್ಬರದವರು ನಮ್ಗೆ ಎಷ್ಟು ಬೇಕಾದ್ರೂ, ಇದು ನಮ್ಮ ಮನೆ, ಇದು ಮಸ್ಟ್ ಹೌಸ್ ಇರಲಿ, FPO ಅಲ್ಲ, ಇದು ಮಸ್ಟ್ ಹೌಸ್ ಇರಲಿ, ರೈತ ಸೇವಾ ಸಹಕಾರ ಸೊಸೈಟಿ ಅಲ್ಲ, ಇದು ನಮ್ಮ ಮನೆ ಅನ್ನೋ ರೀತಿ ಅವರು ಇವತ್ತು 1,00,000 ರೂಪಾಯಿಂದಾರು ನಮಗೆ ಸಾಲ ಕೊಡೋ ಮಟ್ಟಕ್ಕೆ ನಾವು ಅವ್ರ ಹತ್ರ ಸ್ನೇಹ ಇಟ್ಕೊಂಡಿದ್ದೀವಿ ಸರ್. ಅವ್ರ ಜೊತೆ ಅಷ್ಟೊಂದು ಒಡನಾಡಿಕೆ ಇಟ್ಕೊಂಡಿದ್ವಿ. ಇವತ್ತು ಅಲ್ಲಿಂದ ಲೋಡ್ ಆಗಿ ಬರ್ತೈತೆ ವ್ಯಾಗಿನ್ನು ಅಂತಂದ್ರೆ ನಮ್ಮ CEO ಫಸ್ಟ್ ಫೋನ್ ಮಾಡ್ತಾರೆ. ಫಸ್ಟ್ ಫೋನ್ ಮಾಡಿ ನೋಡಪ್ಪ ನಿಮಗೆ ಜಾಗ ಮಾಡ್ಕೇಳಿ, ನಿಮಗೆ ಗೊಬ್ಬರ ಬತ್ತೈತೆ, ಇವತ್ತು ಒಂದು 50 ಲೋಡ್ ಬರುತ್ತೆ, 100 ಲೋಡ್ ಬರುತ್ತೆ ಅಂತ ಫಸ್ಟೇ ಆದ್ಯತೆ ಕೊಟ್ಟಿರ್ತಾರೆ. ಅದರಿಂದ ಅವರ ಹತ್ರ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಸ್ಕೊಂಡು ಎಲ್ಲರಂಗೆ ನಮಗೆ ದುಡ್ಡಿಗೆ ಆಗಲಿ ಮತ್ತೊಂದು ಮುಗ್ದೊಂದು ನಮಗೆ ತೊಂದರೆ ಕೊಡಲ್ಲ. ನಮ್ಮ ಹತ್ರ ಬಂದು ನಾವು ವ್ಯಾಪಾರ ಅವ್ರಿಗೆ ಗೊತ್ತು, ಇಷ್ಟು ವರ್ಷದಿಂದ ಇವತ್ತು 25-30 ವರ್ಷದಿಂದ ಇವರೆಲ್ಲ ನಡೆಸ್ಕೊಂಬಂದರೆ ಇವತ್ತು ಇವರು ಯಾವುದೇ ಥರದಲ್ಲೂ ಮಸ್ಟ್ಲೆ ಹೊಸಳ್ಳಿ ಸೊಸೈಟಿ ಇರ್ಬೋದು, ಚೆನ್ನಾಂಬಿಕಾ FPO ಇರ್ಬೋದು, ನಮಗೆ ಇವರು ಮೋಸ ಮಾಡೋ ರೈತರಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದರಿಂದ ನಮಗೆ ಅವ್ರು ಏನು ಹೆಚ್ಚಿನ ರೀತಿಯ ಸಹಕಾರ ಕೊಡ್ತಾರೆ ನಾವು ಅಷ್ಟು ಧೈರ್ಯವಾಗಿ ಅವ್ರ ಹಣಗಳನ್ನು ಅಷ್ಟೇ ಬೇಗ ಹಿಂತಿರುಗಿಸ್ತೀವಿ. ಅದರಿಂದ ನಮಗೆ ದೊಡ್ಡ ಮಟ್ಟದಲ್ಲಿ ಮಾರೋದ್ರಿಂದ ಸಣ್ಣ ಲಾಭ ಬಂದರೂ ಅದು ದೊಡ್ಡ ಲಾಭ ಆಗಿ ನಮಗೆ ಬೆಳೀತೀವಿ ಸರ್. ಇವತ್ತು 70 ಲಕ್ಷ ಗಂಟೆ ನಾವು ಮಾಡಿದ್ದೀವಿ ಅಂತ ಅಂದರೆ ನಾವೇನಿಲ್ಲಿ ಯಾವುದೇ ಥರದಲ್ಲೂ ಯಾವುದೇ ದುಡ್ಡನ್ನೂ ಇದು ತಂದು ರೂಢಿ ಹಾಕೊಂಡು ಇದು ಮಾಡಿಲ್ಲ ಸರ್. ಇದು ರೈತರ ಒದಿಕೆ ದುಡ್ಡನ್ನೇ ಈ ಮಟ್ಟಕ್ಕೆ ಬೆಳೆಸಿ ಈಗ ಹೇಳಿದೆ. ಈಗ ರೈತರು ಕಷ್ಟದಲ್ಲಿ ಅವರೇ ಅಂದರು 35 ಲಕ್ಷ ರೂಪಾಯಿ ಅಡಿಕೆ ಇಟ್ಕೊಂಡಿದ್ವಿ. ರೈತರು ಕಷ್ಟದಲ್ಲಿ ಅವರೇ ಅಂದಾಗ 200-300 ಮೂಟೆ ರಾಗಿ ಇಟ್ಕೊಂಡಿದ್ವಿ. ಇವತ್ತು ರೈತರಿಗೆ ಏನಾರ ನಮ್ಮಿಂದ ಹೆಲ್ಪ್ ಬೇಕು ಅಂದಾಗ ನಾವು ಯಾವ ಥರನಾದರೂ ಸರಿ ರೈತರಿಗೆ ಒಂದು ಸಹಕಾರ ಮಾಡಲೇಬೇಕು ಅಂತೇಳಿ ನಮ್ಮ ಬೋರ್ಡಲ್ಲಿ ಎಲ್ಲರೂ ಕುಂತ್ಕೊಂಡು ಒಮ್ಮತವಾಗಿ ಒಂದು ತೀರ್ಮಾನ ತಗೊಂಡು ಆ ರೈತರು ಏನಾರ ಕೆಳಗೆ ಬಿದ್ದವ್ರೆ ಅಂದರೆ ಅವರಿಗೆ ಎತ್ಕೋಬೇಕು, ಅವರು ನಮ್ಮಂಗೆ ಅವರು ಬೆಳೀಬೇಕು ಅನ್ನೋ ಒಂದು ಶಕ್ತಿ ತುಂಬಿಕೆ ಬಂದಿದ್ವಿ ಸರ್. ಇವತ್ತು ನಿಮಗೆ ಏನು ದಾಸ್ತಾನುಗಳನ್ನು ಕೊಡ್ತಾ ಇದ್ದಾರೋ ಆ ಕಂಪ್ನಿ ಅವ್ರ ಜೊತೆ ಒಳ್ಳೆ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ದೀರಿ? ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ವಿ ಸರ್. ಅವರೇ ಬಂದ್ಬಿಡ್ತಾರೆ ಹುಡಿಕೊಂಡು ಎಲ್ಲ ಕಡೆಗೆ ಹೋಗೋದಕ್ಕಿಂತ ಏ ನಮ್ದು 1,00,000 ರೂಪಾಯಿ ವ್ಯಾಪಾರವ ಮಸ್ಟ್ಲೆ ಹೊಸಳ್ಳಿ FPO ಮಾಡ್ತಾರೆ, ನಮ್ಮ ಮಸ್ಟ್ಲೆ ಹೊಸಳ್ಳಿ FPO ಹೋಗಿ ಕಾಣೋಣ ಅಂತೇಳಿ ಅವರು ನಮಗೆ ಜೋಳ ಇರ್ಬೋದು ಎಲ್ಲಾ ತರದಲ್ಲೂ ಔಷಧಿ ಇರ್ಬೋದು. ನಾವೇನ್ ವಾಲಂಟಿಯಾಗಿ ಅವ್ರ ಮನ ತಕ್ಕೇನು ಹೋಗಲ್ಲ, ಅವ್ರ ಅಂಗಡಿ ತಕ್ಕೇನು ಹೋಗಲ್ಲ. ಅವರಿಗೆ ಗೊತ್ತಾಗಿರೋದ್ರಿಂದ ಈಗ ಒಂದು 7 ವರ್ಷದಿಂದ ಇಷ್ಟೊಂದು ಪ್ರಬದ್ಧವಾಗಿ ಬೆಳೀತಾ ಇರೋದ್ರಿಂದ ಅವರೇ ಬಂದ್ಬಿಡ್ತಾರೆ. ಈಗ ನಾವು ಬಿತ್ತನೆ ಮಾಡೋ ಟೈಮ್ ಅಲ್ವಾ ಸರ್, ಈಗ ಎಲ್ಲರೂ ಬರ್ತಾರೆ. ಈಗ ನಮ್ಗೆ ಜಾಗನೇ ಇರಕಲ್ಲ, ಅಷ್ಟು ಜೋಳ ಬರುತ್ತೆ, ಅಷ್ಟು ಔಷಧಿ ಬರುತ್ತೆ. ಅವ್ರಿಗೆ ಇವತ್ತೇ ಕಟ್ಟಬೇಕು ದುಡ್ಡು ಅಂತ ಕೇಳಕ್ಕಲ್ಲ. ಆ ಟೈಪಲ್ಲಿ ನಮ್ಗೆ ಎಲ್ಲಾನು ಕೊಟ್ಟೋಯ್ತಾರೆ, ನಾವು ಮಾರಿ ಮಾರಿ ಅವ್ರಿಗೆ ದುಡ್ಡು ಕಟ್ತೀವಿ. ಪ್ರತಿ ವರ್ಷವೂ ಕೂಡ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೀಜದ ಕೊರತೆ ಆಗುತ್ತೆ ಅಥವಾ ರಸಗೊಬ್ಬರದ ಕೊರತೆ ಆಗುತ್ತೆ ಅಥವಾ ಕೀಟನಾಶಕದ ಕೊರತೆ ಆಗುತ್ತೆ, ಇಲ್ಲಿ ನಿಮ್ಮ ಭಾಗದಲ್ಲಿ ಹೇಗೆ ಸರ್? ನಮ್ಮ ಭಾಗದಲ್ಲಿ ನಮ್ಮ ರೈತರಿಗೆ ಆಗುತ್ತೆ, ಯಾರೋ ಒಂದು ಎರಡು ಔಷಧಿ ಕೇಳಿದಾಗ ಅದು ಇಲ್ಲಿ ಇರಬಹುದು ಇಲ್ಲದೆ ಇರಬಹುದು. ಆದಷ್ಟು ಈ ಭಾಗದಲ್ಲಿ ಯಾವುದೇ ಕುಂದು ಕೊರತೆಗಳು ಆಗ್ದಂಗೆ, ಅದರಲ್ಲೂ ಹೆಚ್ಚಿನ ರೀತಿ ನಮ್ಗೆ ನಮ್ಗೇನಾರ ಇಂಥ ತೊಂದರೆ ಆಗಿ ಔಷಧಿದು ಗೊಬ್ಬರದ ಸಮಸ್ಯೆ ಆದಾಗ ಅದಕ್ಕೆ ನಮ್ಗೆ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಆಗ್ಲೇ ಪಂದಿಸ್ತಾರೆ. ಈಗ ನಿಮ್ಮಲ್ಲಿ ಷೇರುದಾರ ಆಗಿರ್ತಕ್ಕಂಥವ್ರು ಮತ್ತೆ ನಿಮ್ಮ ಭಾಗದ ರೈತರು ಎಫ್ ಪಿ ಒ ಚಟುವಟಿಕೆಗಳ ಬಗ್ಗೆ, ಬೆಳವಣಿಗೆ ಬಗ್ಗೆ, ಮತ್ತೆ ಅವ್ರಿಗೆ ಸಿಗ್ತಾ ಇರತಕ್ಕಂಥ ಸೇವಾ ಸೌಲಭ್ಯಗಳ ಬಗ್ಗೆ ಏನ್ ಹೇಳ್ತಾರೆ ಸರ್? ಅವರೆಲ್ಲ ಖುಷಿ ಪಡ್ತಾರೆ ಈ ಭಾಗದಲ್ಲಿ ಇದೊಂದು ಮಾಡಿದ್ದು. ನಾನು ಅನೇಕ ಜನ ಕೇಳಿದ್ದೀನಿ, ಇದೇನಪ್ಪ ಇದೆಲ್ಲ ಮಾಡಿದ್ದು, ನೀವೆಲ್ಲ ಒಂದೊಂದು 1,000 ದುಡ್ಡು ಕೊಟ್ರಿ, ಇವತ್ತು ನಿಮ್ಮ ದುಡ್ಡು MRO ಆಗಿ ಬೆಳೆದೋಗಿತೆ, ಚೆನ್ನಾಗಿ ಬೆಳೆಸಿದೀವಿ, ಇವತ್ತು ಏನು ಅನಿಸ್ತದೆ ಅಂತ ನಾವು ಯಾರು ಈಗ ಒಬ್ರು ಇಬ್ರು ಇದ್ದೇ ಇರ್ತಾರೆ, ಅವ್ರೇನು ಮಾಡೋಕ್ಕಾಗಲ್ಲ. ಈಗ ಹೆಚ್ಚು ಕಡಿಮೆ 100%-90% ಇದು ಮಾಡಿರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಜನನು ಹೇಳ್ತಾರೆ ಸರ್. ನಮ್ಮ ಹತ್ರ ಇವತ್ತು ಯಾರು ಕೆಟ್ಟದಾಗಿ ಇದು ಮಾಡಿದ್ದು ನಮಗೆ ಅನ್ಯಾಯ ಆಗಿತ್ತು ಅಂತ ಯಾರು ಹೇಳೋ ಮಟ್ಟಕ್ಕೇನಿಲ್ಲ ಸರ್. ಮುಂದಿನ ದಿವಸದಲ್ಲಿ ಇನ್ನು ಏನೇನು ಮಾಡಬೇಕು ಎಫ್ ಪಿ ಒ ಇಂದ ಅಂತ ಆಲೋಚನೆ ಇದೆ ನಿಮಗೆ? ಈ ಮಾರ್ಕೆಟ್ಗಳಲ್ಲಿ ಕುಗ್ಗಿ ಹೋಗೋಂಥ ಬೆಳೆಗಳು ಅಥವಾ ಬೆಳೆದು ರೈತ ಇವತ್ತು ಶುಂಠಿ ಬೆಳೀತಾನೆ, ಮಾರ್ಕೆಟ್ ಡೌನ್ ಆಗುತ್ತೆ, ಅವಾಗ ನಾವೇ ಎಲ್ಲಾದರೂ ಹೊರಗಡೆಗೆ ಒಂದು ಸ್ಥಾನಮಾನ ಹುಡುಕಿ ರೈತನಿಗೆ ಮೂರ್ಖ ಸಿಕ್ಕ ಹಂಗೆ ನಾವೆಲ್ಲರೂ ಕೈ ಹಾಕಿದರೆ ಒಂದು ಅನುಕೂಲ ಆಗ್ತದೆ ಸರ್. ಶುಂಠಿ ಒಂದು ಅಂತಲ್ಲ, ಯಾವುದೇ ಬೆಳೆ ಮಾರ್ಕೆಟಲ್ಲಿ ಡೌನ್ ಆಯಿತು, ಆ ಬೆಳೆ ಎಫ್ ಪಿ ಒಗೆ ಒಂದು ಆದೇಶ ಕೊಟ್ಟು ಎಫ್ ಪಿ ಒದಿಂದ ಖರೀದಿ ಮಾಡೋಕ್ಕೆ ಕೈ ಹಾಕ್ತು ಅಂತಾರೆ, ಅಕ್ಕಪಕ್ಕದಲ್ಲಿ ಆವಾಗ ವ್ಯಾಪಾರಗಾರರು ಒಂದು ಸ್ವಲ್ಪ ರೈತರಿಗೆ ರೈಟನ್ನು ಕೊಡ್ತಾರೆ. ಏನಪ್ಪ ಇವ್ರು ಸರ್ಕಾರದಿಂದಲೇ ಎಫ್ ಪಿ ಒದಿಂದ ಇಟ್ಕೊಂಡು ಸರ್ಕಾರದ ಲೆವೆಲಲ್ಲೇ ಖರೀದಿ ಮಾಡಿಕೊಂಡ್ರಲ್ಲ, ನಾವೇನಾಯ್ತೀವಪ್ಪ ಅಂತೇಳಿ ಆಗ ಒಂದು ಅವ್ರಿಗೆ ಒಂದು ಶಕ್ತಿ ಬರುತ್ತೆ, ಅವರು ವ್ಯಾಪಾರ ಮಾಡಿ ರೈತರಿಗೆ ರೂಢಿಸೋಕ್ಕೆ ಅನುಕೂಲ ಆಗುತ್ತೆ ಸರ್. ಅಂತಂದ್ರೆ ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಏನ್ ಬೆಳೀತಾರೋ ಎಲ್ಲದನ್ನು ನೀವೇ ಖರೀದಿಯನ್ನ ಮಾಡಬೇಕು, ಆ ಮೂಲಕ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕು ಅನ್ನೋ ಆಲೋಚನೆ ಇದೆ. ಆ ಆಲೋಚನೆ ನಾವೆಲ್ಲ ಈಗಾಗಲೇ ನಮ್ಮ ಬೋರ್ಡ್ ಅಲ್ಲಿ ಏನಿದೀವಿ ಎಲ್ಲ ಕುಂತು ತೀರ್ಮಾನ ತಗೋಬಿಟ್ಟಿದೀವಿ ಸರ್. ಯಾವ ಬೆಳೆ ರೈಟು ಡೌನ್ ಆಗ್ತದೆ ಆ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಕೈ ಜೋಡಿಸಿದ್ರೆ, ನಾವು ಅವ್ರಿಗೊಂದು ಶಕ್ತಿ ತುಂಬಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಯಾವಾಗಲಿಂದ ಪ್ರಾರಂಭ ಮಾಡ್ತೀರಿ ಸರ್? ಈಗ ಸ್ವಲ್ಪ ಮಳೆ ಆಗಿದೆ, ಈಗ ಏನಾರ ಮಳೆ ಬಿದ್ದು ಬೆಳೆ ಮಾಡೋಕ್ಕೆ ಶುರು ಮಾಡಿದ್ರೆ ಈಗ ನಾವೆಲ್ಲನೂ ಶುರು ಮಾಡ್ತೀವಿ ಸರ್. ಸಿದ್ಧತೆ ಮಾಡ್ಕೊಬಿಟ್ಟಿದ್ದೀವಿ ಈಗಾಗಲೇ, ಈಗೆಲ್ಲನೂ ಕೊಡೋಕ್ಕೆ ಅಂತ ಸಿದ್ಧತೆ ಮಾಡ್ಕೊಬಿಟ್ಟಿದ್ದೀವಿ. ಒಳ್ಳೆಯದು ದೇವೇಗೌಡರೇ, ಎಫ್ ಪಿ ಒನ್ನು ಈ ಭಾಗದ ರೈತರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಉದ್ದೇಶದಿಂದ ತಾವು ಪ್ರಾರಂಭವನ್ನು ಮಾಡಿದ್ರಿ, ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದೀರಿ. ಇವತ್ತು ಬೇರೆ ಮಾರುಕಟ್ಟೆ ದರದಲ್ಲಿ ನಮ್ಮ ರೈತರು ಏನು ಖರೀದಿ ಮಾಡ್ತಾರೋ ಮಾರುಕಟ್ಟೆ ದರಕ್ಕಿಂತ ಕೂಡ ಕಡಿಮೆ ದರದಲ್ಲಿ ಅದನ್ನು ನೀಡುವ ಮೂಲಕ ಆರ್ಥಿಕವಾಗಿಯೂ ಕೂಡ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಮುಂದಿನ ದಿವಸದಲ್ಲಿ ನಮ್ಮ ರೈತರು ಏನು ಬೆಳೀತಾರೋ ಅದನ್ನು ಖರೀದಿ ಮಾಡುವ ಮೂಲಕವೂ ಕೂಡ ಆರ್ಥಿಕವಾಗಿ ಅವರಿಗೆ ಲಾಭವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಕಂಪನಿಯ ಉದ್ದೇಶಗಳಲ್ಲಿ ಒಂದಾಗಿದೆ. ಇದೆಲ್ಲವೂ ಕೂಡ ಈಡೇರಲಿ. ಮುಂದಿನ ದಿವಸಗಳಲ್ಲಿ ನಿಮ್ಮ ಎಫ್ ಪಿ ಒ ಏನಿದೆಯೋ ಇನ್ನು ದೊಡ್ಡ ಮಟ್ಟದಲ್ಲಿ ಇದು ಬೆಳೀಲಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡೋ ಅಂಥದ್ದು ಹೇಗೆ ಸರ್? ನನ್ನ ಫೋನ್ ನಂಬರು 9901858261. ಇನ್ನೊಂದ್ಸಾರಿ ಹೇಳಿ, 9901858261. ಒಳ್ಳೆಯದು ದೇವೇಗೌಡರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನಾಂಬಿಕಾ ರೈತ ಉತ್ಪಾದಕ ತೋಟಗಾರಿಕಾ ಕಂಪನಿಯ ಚಟುವಟಿಕೆಗಳ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಇದುವರೆಗೆ ಹಾಸನ ತಾಲೂಕು ಮೊಸಳೆ ಹೊಸಹಳ್ಳಿಯಲ್ಲಿರುವ ಶ್ರೀ ಚೆನ್ನಾಂಬಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ದೇವೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಮೇ ತಿಂಗಳ 28ನೇ ತಾರೀಖು ಭಾನುವಾರದಂದು ಪ್ರಸಾರವಾಗುವ ಈ ಪ್ರಾಯೋಜಿತ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಮೇಲ್ವಿಚಾರಣೆ. ಈ ಕುರಿತಂತೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ವಿಸಿ ನಿತಿನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ ಒಂದರಿಂದ ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. यदि आप मछुआरे हैं तो चक्रवात के मौसम में ज्यादा सतर्क रहें। जाल में ज्यादा मछलियां फंसाने के चक्कर में कहीं आप ही न फंस जाएं। इन साधारण लेकिन जीवन रक्षी उपायों पर ध्यान दें। मौसम की ताजा जानकारी के लिए रेडियो सुनें, टीवी देखें और समाचार पत्र पढ़ें। अपने मोबाइल फोन चार्ज रखें। फोन की बैटरी बचाने के लिए SMS का उपयोग करें। अपने रेडियो सेट के लिए अतिरिक्त बैटरियां रखें। अपनी नाव या राफ्ट सुरक्षित स्थान पर बांध कर रखें। चक्रवात की चेतावनी दिए जाने पर समुद्र में न जाएं। सावधान रहें, सुरक्षित रहें। तैयारी में ही समझदारी। राष्ट्रीय आपदा प्रबंधन प्राधिकरण भारत सरकार द्वारा जनहित में जारी। ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ FM. ಈಗ ಸಮಯ ಸರಿಯಾಗಿ 7:23:42. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನ. RN ಜಯಗೋಪಾಲ್ರವರ ಸಾಹಿತ್ಯಕ್ಕೆ ಇಳಯರಾಜ ಅವರು ಸಂಗೀತ ನೀಡಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿಯವರು. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರು ರಾಗ ಸಂಯೋಜನೆ ಮಾಡಿರುವ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇಂಥ ಅಂದವನ್ನು ಎಂದು ಕಾಣೆ ನಾನು, ಇನ್ನು ಎಂದು ಬಿಡನು ನಿನ್ನನು. ಯಾವ ಶಿಲ್ಪಿ ಕಂದ ಕನಸು ನೀನು, ತಾವರೆ ಹೆಣ್ಣಾಗಿ ಸೊಗಸಾದ ಜೋಡಿ ನೈದಿಲೆ ಕಣ್ಣಾಗಿ ನಡೆಯು ಸೊಗಸು ನುಡಿಯು ಸೊಗಸು ಬಯಕೆ ತುಂಬಿದೆ ಮನವ ಸೇರಿದೆ